ಬೆಳಿಯೊಳಗ ಕಸುವು ಇರಲು ಬೇಕು ಎರಿ ಗೊಬ್ಬರ, ಬೆಳಿಯೊಳಗ ಕಸುವು ಇರಲು ಬೇಕು ಎರಿ ಗೊಬ್ಬರ, ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹಾ ಎರಿ ಗೊಬ್ಬರ. ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂತ ಬೆಳೆಯ ಅಬ್ಬರ. ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂತ ಬೆಳೆಯ ಅಬ್ಬರ. ಎರಿ ಗೊಬ್ಬರ ಹಾಂ ಎರಿ ಗೊಬ್ಬರ, ಎರಿ ಗೊಬ್ಬರ ಹಾಂ ಎರಿ ಗೊಬ್ಬರ, ಎರಿ ಗೊಬ್ಬರ ಹಾಂ ಎರಿ ಗೊಬ್ಬರ. ಇದುವರೆಗೆ ಹೈನುಗಾರಿಕೆ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದ ರೈತರಾದ ರಮೇಶ್ ಗುರುಪಾದಪ್ಪ ಮಮದಾಪುರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ, ಸಂಕಲನ ಶಿದರಾಯ್ ಸಾಳುಂಕೆ, ನಿರ್ಮಾಣ ಡಾ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ರೀ ಒಂದ್ ಒಳ್ಳೆ ಇನ್ಶೂರೆನ್ಸ್, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆತ್ಮೀಯರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ಡೊಳ್ಳಿನ ಪದಗಳನ್ನ ಬಾಗಲಕೋಟೆ ಜಿಲ್ಲೆ ಜಮಗಡಿ ತಾಲೂಕಿನ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದವರಿಂದ. ಗುರುವೇ ಬಂದ ಬಿದ್ದೇನೋ ನಿನ್ನ ಪಾದಿಗೆ, ಅಜ್ಞಾನಿ ಹುಡುಗರಿಗೆ ಒಯ್ದ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ, ಅಜ್ಞಾನಿ ಹುಡುಗರಿಗೆ ಒಯ್ದ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ, ಅಜ್ಞಾನಿ ಹುಡುಗರಿಗೆ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ, ಅಜ್ಞಾನಿ ಹುಡುಗರಿಗೆ ಹಚ್ಚೋ ಹಾದಿಗೆ. ನೀಯೇರಿ ಕುಂತಿದಿ ಮುತ್ತಿನ ಗದ್ದಾಗಿ, ನಿನ್ನ ಭಕ್ತರ ಬಂದಾರ ಎಲ್ಲರ ಪೂಜೆಗೆ. ನೀಯೇರಿ ಕುಂತಿದಿ ಶಿವಸ್ಥಾನ ಗದ್ದಾಗಿ, ನಿನ್ನ ಭಕ್ತರ ಬಂದಾರ ಎಲ್ಲ ಪೂಜೆಗೆ. ಗುರುವೇ ಕಣ್ಣ ತೆರದ ನೋಡೋ ಅವರಿಗೆ, ನಾಳೆ ಬರ್ತಾರ ಚಟ್ಟಿ ಜಾತ್ರಿಗೆ. ತಂದೆ ಕಣ್ಣ ತೆರದ ನೋಡೋ ಅವರಿಗೆ, ನಾಳೆ ಬರ್ತಾರ ಬಾತಿ ಜಾತ್ರಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ, ಅಜ್ಞಾನಿ ಹುಡುಗರಿಗೆ ಒಯ್ದ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ, ಅಜ್ಞಾನಿ ಹುಡುಗರಿಗೆ ಒಯ್ದ ಹಚ್ಚೋ ಹಾದಿಗೆ. ಅಂಶಿದಿರತಿದ ಮೂರೋರ ಮುಂಗಡಿಗೆ, ಎಚ್ಚರಾಗಿ ಎದ್ದಾನ ಮಧ್ಯರಾತ್ರಿಗೆ. ಹೂವಿನ ಜಲ್ಲೆ ಹೊತ್ತಾನ ಶೀತಳ ಬಿಂದಾಗಿ, ಶಿವಪುರ ಹಟ್ಟಿಗೆ ಬಂದಾನ ಗುರುವಿನ ಭಕ್ತಿಗೆ. ಹೂವಿನ ಜಲ್ಲೆ ಹೊತ್ತಾನ ಶೀತಳ ಬಿಂದಾಗಿ, ಮಕನಾಪೂರಿಗೆ ಬಂದಾನ ಗುರುವಿನ ಭಕ್ತಿಗೆ. ಮಾಯಾಗಿರ್ತಿದ ಗೊಬ್ಬರ ಡಿಗ್ಗಿಗೆ, ಅಂಶಿದ ಹೋಗಿ ನಿಂತಾನ ಗುರುವಿ ನಿದರಿಗೆ. ಬಂಗಾರ ಬೆಳಕ ಬಿದ್ದಿತೋ ಶಿವನ ಗದ್ದಿಗೆ, ಅಂಶಿದ ಸೇವೆ ಮಾಡಿ ಕಡಿಗಾದ ದೇಯಾಳಿಗೆ. ಬಂಗಾರ ಬೆಳಕ ಬಿದ್ದಿತೋ ಗುರುವಿನ ಗದ್ದಿ. ಬಿದ್ದಿಗಿ ಅಂಶದ ಸೇವಾ ಮಾಡಿ ವಾರ್ಯಾದ ದೇಯಾಳಿ ಅಂಶದ ತಪ್ಪಲ್ಲಿ ಹೋಗ್ತಿದ ಗುರುವಿನ ಶಾಯಿಗಿ ಶಾಯಿಗಿ ಪದ್ಮವ್ಯದ್ಧ ನೋಡ್ಯಾಳ ಮಧ್ಯರಾತ್ರಿಗೆ ನಿಂತ ನೋಡ್ಯಾಳ ಅಮ್ಮೋಗಿ ರೂಪಿಗೆ ಇಂಥ ಪುರುಷನಾಗ್ಬೇಕಂತನ್ನ ಮನಸ್ಸಿಗೆ ನಿಂತ ನೋಡ್ಯಾಳ ಅಮ್ಮೋಗಿ ರೂಪಿಗೆ ಇಂಥ ಪುರುಷನಾಗ್ಬೇಕಂತನ್ನ ಮನಸ್ಸಿಗೆ ಅಮಶಿದ ಮಾಯಾದ ಅದೇ ಯಾಳಿಗೆ ಕಾರಮ ಕತ್ತಲು ಬಿದ್ದಿತ ಪದ್ಮನ ಕಣ್ಣಿಗೆ ಗುರುವ ಮದಗೊಂಡ ಗುರುವ ಮದಗೊಂಡಿರ್ತಾನ ನಮ್ಮ ಬೆನ್ನಿಗೆ ಮಲ್ಲಿಗೂವ ಅರ್ಪಿಸುವೆ ಅವನ ಪಾದಿಗೆ ಗುರುವ ಮದಗೊಂಡಾನ ನಮ್ಮ ಮ್ಯಾಳಿಗೆ ಮಲ್ಲಿಗೂವ ಅರ್ಪಿಸುವೆ ಅವರ ಪಾದಿಗೆ ಐತಿ ಕಲಿಯ ಕಾಲ ಸುಟ್ಟೋಯ್ತೋ ಧರ್ಮಶೀಲ ಕರೆ ನಡೆದ ಒಂದು ಕೋಲಹಾಲ ಸುಳ್ಳಿಗೆ ಜನರ ಬೆಂಬಲ ಕರೆ ನಡೆದವ್ರದು ಕೋಲಹಾಲ ಸುಳ್ಳಿಗಿ ಲೋಕದ ಬೆಂಬಲ ಬೇಕಪ್ಪ ಗುರವೀನ ಬಲ ತಪ್ಪಿ ನಡಿಬ್ಯಾಡ ಬೆರಿಕೆದ ನೆಲ ನಾವು ನೀವು ಕುಡಿಯುವುದು ಒಂದೇ ಜಲ ಕುಂಭಕರ್ಣ ರಾವಣ ಮೊದಲ ಆಯ್ವಾದ್ರು ಮಣ್ಣ ಪಾಲ ಕುಂಭಕರ್ಣ ರಾವಣ ಮೊದಲ ಆಯ್ವಾದ್ರು ಮಣ್ಣ ಪಾಲ ಕರೆ ನಡೆದವ್ರದು ಕೋಲಹಾಲ ಸುಳ್ಳಿಗಿ ಜನರ ಬೆಂಬಲ ಮಗ್ಗಲ ಸಿಪ್ತಿದ್ದೀ ರಾತ್ರಿ ಹಗಲ ಬಾಟಿ ತುಂಬಿ ಇಟ್ಟಾರೋ ಮಗ್ಗಲ ಸಿಪ್ತೀತಿ ರಾತ್ರಿ ಹಗಲ ಕರೆ ನಡೆದವ್ರದು ಕೋಲ ಹಾಲ ಸುಳ್ಳಿಗಿ ಜನರ ಬೆಂಬಲ ತಗದಾರ ಹೆಸರಿತ್ತ ಸುಶೀಲ ನೀರ್ ಹಾಕಿ ಸುತ್ತಾರ ನಿನಗ ನೂಲ ನಿನಗ ಮಾಡಿ ಇಟ್ಟಾರ ಹುಡುಗ ಮೂಲ ಸತಿ ಪತಿ ಶೇರ್ಯಾರ ಮಾಲ ಯಾರ್ಯಾರ್ದ ಗರ್ಜ ಇಲ್ಲ ಕರೆ ನಡೆದವ್ರದು ಕೋಲ ಹಾಲ ಬೆಂಬಲ ಕರೆ ನಡೆದವ್ರದು ಕೋಲ ಹಾಲ ಸುಳ್ಳಿಗಿ ಜನರ ಬೆಂಬಲ ನಾ ಎಷ್ಟಂತೇಳಲಿ ನಿನ್ನ ಲೀಲಾ ನೀ ತಗದಿದ್ಯಪ್ಪ ಒಂದು ಕಲಾ ನೀ ತಗದಿದ್ಯಪ್ಪ ಒಂದು ಕಲಾ ಅಣ್ಣ ತಂಬ್ರಿ ಕೊಳ್ಳಿಲ್ಲೋ ಪಾಲ ಸೆರೆ ಕುಡಿದ ಸೇರಿದಿ ಹೋಟೆಲ ಅಣ್ಣ ತಂಬ್ರಿಗೆ ಕೊಳ್ಳಿಲ್ಲ ಪಾಲ ಸೆರೆ ಕುಡದ ಸೇರಿದಿ ಹೋಟೆಲ ಕರೆ ನಡೆದವಂದು ಕೋಲ ಹಾಲ ಸುಳ್ಳಿಗಿ ಜನರ ಬೆಂಬಲ ಸತ್ಯ ನಡಿ ಅವ್ರದು ಕೋ